ಕ್ರಿಸ್ತ ಗೋದಲಿಯಾಗ ಬಂಗಾರ ಯಾಕ ತಂದಿರೋ ಕಣ್ಣಾಗೈತಿ ಕಂದ ಎದೆಯಾಗೈತಿ ಮನಸಂದ ಮಾತ್ರ ತನ್ನಿರೋ ಹುಟ್ಯಾನ ಕ್ರಿಸ್ತ ಗೋದಲಿಯಾಗ ಬಂಗಾರ ಯಾಕ ತಂದಿರೋ ಇತ್ತಾನ ಕ್ರಿಸ್ತ ತೊಟ್ಟಿಲ ಒಳಗ ಚಿನ್ನಾದ ಮನಸ ತಂದಿರೋ ಒಳಗ ಮಲಗಿಲ್ಲ ಯೇಸು ಗುಡಿ ಕಡೆಗೆ ನಡೆದಾನ ಗೋದಲಿಯಾಗ ಕುಳಿತಿಲ್ಲ ಯೇಸು ಜನರೆಡೆಗೆ ಹೋಗ್ಯಾನ ಗುಡಿಯಲ್ಲಿ ಜನರಿಲ್ಲ ಜನರಲ್ಲಿ ನಿಜವಿಲ್ಲ ನೋವಾಗ ಮರಳ್ಯಾನ ಸಿಟ್ಟಾಗ ಬೇಡ ಸ್ವಾಮಿ ದೂರಾಗ ಬೇಡ ಸ್ವಾಮಿ ಮತ್ತೊಮ್ಮೆ ನೀ ಬಂದಾಗ ಇರುತ್ತೇವ ಗುಡಿಯೊಳಗ ಬಿಡುತ್ತೇವ ಹುಸಿ ಬದುಕ ಕ್ರಿಸ್ತ ತೊಟ್ಟೀಲ ಒಳಗ ಚಿನ್ನಾದ ಮನಸ ತನ್ನಿರು ತರಬೇಕು ಈ ನಿನ್ನ ಜಗಕ ನನ್ ಸ್ವಾಮಿ ನೀ ಬರುವಾಗ ನೀ ಕೊಟ್ಟ ಮಾತನ್ನ ನಾವಿಂದು ಮರೆತೇವ ಸತ್ಯವ ತೊರೆದೇವ ಸಿಟ್ಟಾಗ ಜಡ ಸ್ವಾಮಿ ದೂರಾಗ ಜಡ ಸ್ವಾಮಿ ಮತ್ತೊಮ್ಮೆ ನೀ ಬಂದಾಗ ಸತ್ಯವ ನುಡಿದೇವ ಧರ್ಮವ ಕಲಿದೇವ ಹುಟ್ಯಾನ ಕ್ರಿಸ್ತ ಗೋದಲಿಯಾಗ ಬಂಗಾರ ಯಾಕ ತಂದಿರೋ ಇತ್ತಾನ ಕ್ರಿಸ್ತ ತೊಟ್ಟಿಲ ಒಳಗ ಚಿನ್ನಾದ ಮನಸ ತನ್ನಿರೋ ಕಂದ ಕಣ್ಣಾಗೈತಿ ಕಂದ ಎದೆಯಾಗೈತಿ ಮನಸೊಂದ ಮಾತ್ರ ತನ್ನಿರೋ ಕ್ರಿಸ್ತ ಗೋದಲಿಯಾಗ ಬಂಗಾರ ಯಾಕ ತಂದಿರೋ